gov.in ಗೆ ಲಾಗಿನ್ ಆಗಿ ಅಲ್ಲಿ ಸರ್ಕಾರದ 14 ವಿವಿಧ ಯೋಜನೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ. ಪ್ರಶ್ನೆಗಳು ಹಿಂದಿ ಇಂಗ್ಲಿಷ್. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕೇಳಿ ಕಾರ್ಯಕ್ರಮ ಕೃಷಿರಂಗ. ಕೃಷಿರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ಅನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ್ತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳುತ್ತಿರುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನಗಳ ಕುರಿತು ರೇಷ್ಮೆ ತಜ್ಞರಾದ ಜೆ ಅಶೋಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಪೇಟೆ ಧಾರಣೆ, ಬೆಳೆಗಳ ಉತ್ಪಾದನೆಯಲ್ಲಿ ನೋವಾಲ್ಗೆ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ನೋವಾಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್. ಫಸಲ್ ಬಿಮಾ ಸೇ ಹರ್ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯ್. ಸಂಕಟ ಕೆ ಸಮಯ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಢ್ ಆ ಜಾಯ್, ಕೋಯಿ ಡರ್ ನಹೀ. ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯ್, ಕೋಯಿ ಫಿಕ್ರ ನಹೀ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा ಕವಚ. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಆರಂಭದಲ್ಲಿ ಕೇಳೋಣ ರೇಷ್ಮೆ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನಗಳ ಕುರಿತು ರೇಷ್ಮೆ ತಜ್ಞರಾದ ಡಾಕ್ಟರ್ ಜೆ ಅಶೋಕ್ ಅವರೊಂದಿಗೆ ಸಂದರ್ಶನವನ್ನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ರೇಷ್ಮೆ ಕೃಷಿಯಲ್ಲಿ ನೂತನ ತಾಂತ್ರಿಕತೆಗಳು, ಅಂದ್ರೆ ಹೊಸ ತಾಂತ್ರಿಕತೆಗಳು ಏನಿದಾವೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ರೇಷ್ಮೆ ಕೃಷಿ ತಜ್ಞರಾದಂಥ ಡಾಕ್ಟರ್ ಅಶೋಕ್ ಜೆ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಅಶೋಕ್ ಅವರು. ನಮಸ್ಕಾರ ಹೇಳಿ. ಮೊದಲನೇದಾಗಿ ರೇಷ್ಮೆ ಕೃಷಿಗೆ ಬಂದಾಗ, ಇಲ್ಲಿ ರೇಷ್ಮೆ ಕೃಷಿ ಅಂದಾಗ ಸಮಗ್ರವಾಗಿ ಏನೇನು ಬರ್ತಂತಿರ್ತಾವೆ? ಈಗ ರೇಷ್ಮೆ ಕೃಷಿನಲ್ಲಿ ರೈತರಿಗೆ ಸಂಬಂಧಪಟ್ಟಂತೆ ಎರಡು ಮುಖ್ಯವಾದಂಥ ಅಂಗಗಳು. ಮೊದಲನೇದು ಹಿಪ್ಪನೇರಳೆ ಬೆಳೆಸ್ತಕ್ಕಂಥದ್ದು, ಹಿಪ್ಪನೇರಳೆ ಬೇಸಾಯ. ಎರಡನೇದು ರೇಷ್ಮೆ ಹುಳು ಸಾಕಾಣಿಕೆ. ಈಗ ಹಿಪ್ಪುನೇರಳೆ ಬೇಸಾಯಕ್ಕೆ ಬಂದಾಗ, ಹಿಪ್ಪುನೇರಳೆಯಲ್ಲಿ ಏನು ಇತ್ತೀಚೆಗೆ ಬಂದಂಥ ಹೊಸ ತಾಂತ್ರಿಕತೆಗಳು ಯಾವ್ಯಾವ ಇದಾವೆ? ಹಿಪ್ಪನೇರಳೆ ಬೇಸಾಯದಲ್ಲಿ ನೂತನ ತಾಂತ್ರಿಕತೆಗಳು ಅಂತಂದಪ್ಪ ಅಂದರೆ, ಈಗಾಗಲೇ ಈ ತಾಂತ್ರಿಕತೆ ಜನಪ್ರಿಯವಾಗಿರ್ತಕ್ಕಂಥದ್ದು, ಆದರೆ ಇದಕ್ಕೆ ಹೆಚ್ಚಿನ ಒಂದು ಮಹತ್ವ ಕೊಟ್ಟು ಹೇಳ್ತಾ ಇದ್ದೀನಿ. ಏನು ಅಂತಂದಪ್ಪ ಅಂದರೆ, ಹಿಪ್ಪುನೇರಳೆ ಬೆಳೆಗೆ ಒಂದು ಹೆಕ್ಟರ್ ಪ್ರದೇಶಕ್ಕೆ ಸುಮಾರು 20-25 ಟನ್ನು ಕೊಟ್ಟಿಗೆ ಗೊಬ್ಬರ ಒದಗಿಸ್ಬೇಕು. ಟ್ರ್ಯಾಕ್ಟರ್ ಲೋಡ್ ಹೇಳೋದಾದನಪ್ಪ ಅಂದರೆ ಕನಿಷ್ಠ 12-15 ಟ್ರ್ಯಾಕ್ಟರ್ ಲೋಡ್ ಆದ್ರೂ ಒಂದು ಹೆಕ್ಟರ್ ಪ್ರದೇಶಕ್ಕೆ ಒದಗಿಸ್ಬೇಕಾಗ್ತದೆ. ಆಮೇಲೆ ಇದು ವರ್ಷಕ್ಕೆ ಒಂದು ಬಾರಿ ಕೊಡೋದು ಬದಲಾಗಿ ವರ್ಷಕ್ಕೆ ಎರಡು ಬಾರಿ ಕೊಡೋದು ಬಹಳಷ್ಟು ಸೂಕ್ತ. ಮಳೆಗಾಲದ ಪೂರ್ವದಲ್ಲಿ ಒಂದು ಸಾರಿ, ಆಮೇಲೆ ಚಳಿಗಾಲದ ಪೂರ್ವದಲ್ಲಿ ಮತ್ತೊಂದು ಸಾರಿ ಕೊಡ್ತಕ್ಕಂಥದ್ದು ಬಹಳ ಉತ್ತಮ. ನಾವು ಕೊಟ್ಟಿಗೆ ಗೊಬ್ಬರನ ಮಣ್ಣಿನಲ್ಲಿ ಹರಡಿ ಅದನ್ನ ಮಣ್ಣಿಗೆ ಸೇರಿಸ್ಬೇಕು ಚೆನ್ನಾಗಿ. ಇದರಿಂದ ಏನಾಗುತ್ತೆ ಅಂತಂದಪ್ಪ ಅಂದರೆ ಆ ಭೂಮಿಯಲ್ಲಿರ್ತಕ್ಕಂತಹ ಇಂಗಾಲದ ಪ್ರಮಾಣ ಜಾಸ್ತಿ ಆಗ್ತದೆ. ಇದು ಬಹಳಷ್ಟು ಮುಖ್ಯ. ಏನಕ್ಕೆ ಅಂತಂದಪ್ಪ ಅಂದರೆ, ಸೂಕ್ಷ್ಮಾಣು ಜೀವಿಗಳಿಗೆ ಇದು ಆಹಾರ. ಆಮೇಲೆ ಮಣ್ಣಿನಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಜಾಸ್ತಿ ಮಾಡ್ತದೆ. ಆಮೇಲೆ ಮಣ್ಣಿನಲ್ಲಿರ್ತಕ್ಕಂತಹ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತದೆ. ಆಮೇಲೆ ನಾವೇನು ಹಿಪ್ಪು ನೇರಳೆಗೆ ರಸಗೊಬ್ಬರ ಒದಗಿಸ್ತೀವಲ್ಲ, ಈ ರಸಗೊಬ್ಬರ ಹಿಪ್ಪು ನೇರಳೆಗೆ ಸಿಗುವ ರೀತಿಯಲ್ಲಿ ಮಾರ್ಪಾಡು ಮಾಡಲಿಕ್ಕೆ ಸೂಕ್ಷ್ಮಾಣು ಜೀವಿಗಳ ಪಾತ್ರ ಮಹತ್ವವಾದದ್ದು. ಅದಕ್ಕೋಸ್ಕರ ರೈತರು ಯಾವುದೇ ಕಾರಣಕ್ಕೂ ಈ ಒಂದು ಕೊಟ್ಟಿಗೆ ಗೊಬ್ಬರ ಹಾಕ್ತಕ್ಕಂಥದ್ದನ್ನು ತಪ್ಪಿಸಬಾರ್ದು. ಕೆಲವು ರೈತರು ಏನಂತಾರೆ ಅಂದರೆ, ಕೊಟ್ಟಿಗೆ ಗೊಬ್ಬರ ಭಾಳ ತುಟ್ಟಿರಿ, ಸಿಗೋದಿಲ್ಲ ಅದು, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಂದರೆ, ತಮ್ಮಲ್ಲಿರ್ತಕ್ಕಂತಹ ಕಸ, ರೇಷ್ಮೆದಿರ್ಬೋದು ಅಥವಾ ಬೇರೆ ಇನ್ಯಾವುದಾದರೂ ಕಸಗಳನ್ನು ರಸವನ್ನಾಗಿ ಮಾಡಿಸ್ತಕ್ಕಂಥದ್ದು, ಯಾವುದು ಎರೆಹುಳು ಗೊಬ್ಬರನ್ನು ತಯಾರು ಮಾಡಿ ಸುಮಾರು 7.5-10 ಟನ್ನಷ್ಟು ಒಂದು ಹೆಕ್ಟರ್ ಪ್ರದೇಶಕ್ಕೆ ನಾವು ಎರೆಗೊಬ್ಬರವನ್ನು ಸಹಿತ ಕೊಡ್ಬೋದು. ಪ್ರತಿ ಬೆಳೆಗೂ ಸಹಿತ ಕೊಡ್ಬೋದು. ರಸಗೊಬ್ಬರ ಯಾವ ರೀತಿ ಕೊಡ್ತೀವಲ್ಲ ಆ ರೀತಿ ಎರೆಗೊಬ್ಬರನ ಪ್ರತಿ ಬೆಳೆಗೂ ಸಹಿತ ಕೊಡ್ಲಿಕ್ಕೆ ಅವಕಾಶ ಇದೆ. ಈಗ ಇತ್ತೀಚೆಗೆ ಈ ಜೋಡಿ ಸಾಲು ಪದ್ಧತಿ ಬೆಳೀತಾ ಇದ್ದಾರೆ ರೈತರು. ಮೊದಲು ಏನ್ ಮಾಡ್ತಾ ಇದ್ವಿ ಅಂತಂದಪ್ಪ ಅಂದ್ರೆ, ಸಾಲು ಪದ್ಧತಿ ಮಾಡ್ತಾ ಇದ್ವಿ. ಅಂದ್ರೆ ಏನು, 3 ಅಡಿ 3 ಅಡಿ ಅಂತರದಲ್ಲಿ 3 ಅಡಿ 3 ಅಡಿಗೆ ಸಾಲು, ಆಮೇಲೆ ಗಿಡದಿಂದ ಗಿಡಕ್ಕೆ 3 ಅಡಿ ನಾವು ಮಾಡ್ತಾ ಇದ್ವಿ. ಈಗ ಜೋಡಿ ಸಾಲು ಪದ್ಧತಿನಲ್ಲಿ ಏನು ಅಂತಂದಪ್ಪ ಅಂದ್ರೆ, ಒಂದು ಜೋಡಿ ಸಾಲಿನಿಂದ ಇನ್ನೊಂದು ಜೋಡಿ ಸಾಲಿಗೆ 5 ಅಡಿ ಅಂತರ, ಆಮೇಲೆ ಪ್ರತಿ ಜೋಡಿ ಸಾಲಿನಲ್ಲಿ ಒಂದು ಸಾಲಿನಿಂದ ಇನ್ನೊಂದು ಸಾಲಿಗೆ 3 ಅಡಿ ಅಂತರ, ಆಮೇಲೆ ಈ ಜೋಡಿ ಸಾಲಿನಲ್ಲಿರ್ತಕ್ಕಂಥ ಪ್ರತಿ ಸಾಲಿನಲ್ಲಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ 2 ಅಡಿ ಅಂತರದಲ್ಲಿ ಬೆಳೆಸ್ತೀವಿ ನಾವು. ಇದರಿಂದ ಗಿಡಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಒಂದು ಹೆಕ್ಟರ್ ಪ್ರದೇಶದಲ್ಲಿ 13,888 ಇರ್ತದೆ, 15-20 ಸಂಖ್ಯೆ ಜಾಸ್ತಿ ಇರುತ್ತೆ. ಇದರಲ್ಲಿ ಇನ್ನೊಂದು ಮುಖ್ಯವಾದಂಥ ಅಂಶ ಏನು ಅಂತಂದಪ್ಪ ಅಂದರೆ, ಈ ನಾವು ಹಿಪ್ಪುನೇರಳೆನ ಕಟಾವು ಮಾಡಬೇಕಾದ್ರೆ ಭೂಮಟ್ಟದಿಂದ 1.5 ಅಡಿ ಎತ್ತರಕ್ಕೆ ಕಟಾವು ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದಪ್ಪ ಅಂದರೆ, ಎಲೆಗಳು ಯಾವುದೇ ಕಾರಣಕ್ಕೂ ಮಣ್ಣಾಗಲ್ಲ. ಆ ಮಣ್ಣು ಆಗದೇ ಇದ್ದರೆ, ಎಲೆಗಳು ಮಣ್ಣಾಗದೇ ಇದ್ದಪ್ಪ ಅಂದರೆ, ರೇಷ್ಮೆ ಹುಳುಗಳಿಗೆ ತಗಲ್ತಕ್ಕಂಥ ರೋಗಗಳ ಪ್ರಮಾಣ ಗಣನೀಯವಾಗಿ ಕಮ್ಮಿ ಆಗುತ್ತೆ. ಇನ್ನು ಮುಖ್ಯವಾಗಿ ಭಯಂಕರ ತಪ್ಪಲ ಬೆಳೆ ಇದು ಹಿಪ್ಪುನೇರಳೆ, ರಸಗೊಬ್ಬರಗಳನ್ನು ಹಾಕೋದು ಯಾವಾಗ ಹಾಕಬೇಕಂತ ರೈತರು? ಈಗ ಈ ರಸಗೊಬ್ಬರದಲ್ಲಿ ಏನು ಅಂತಂದಪ್ಪ ಅಂದರೆ, ನಾವು ಇತ್ತೀಚಿನ ದಿನಗಳಲ್ಲಿ V1 ತಳಿನೇ ಬೆಳೀತಾ ಇದ್ದೀವಿ. ಈ V1 ತಳಿಗೆ ಏನು ಅಂತಂದಪ್ಪ ಅಂದರೆ, ಅಧಿಕ ಎಲೆ ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯ ಇದೆ. ಇದರ ಎಷ್ಟು 60-65 ಟನ್ನಷ್ಟು ಎಲೆಗಳ ಇಳುವರಿ ಪಡಿಬೇಕು ಅನ್ನೋದಾದನಪ್ಪ ಅಂದರೆ, 20-25 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಹಾಕಬೇಕು. ಆಮೇಲೆ 350 ಕೆಜಿ ಸಾರಜನಕ, 140 ಕೆಜಿ ರಂಜಕ, 140 ಕೆಜಿ ಪೊಟ್ಯಾಶ್ ಒದಗಿಸ್ತಕ್ಕಂತಹ ರಸಗೊಬ್ಬರವನ್ನು 5 ಕಂತುಗಳಲ್ಲಿ ಕೊಡಬೇಕಾಗತ್ತೆ ನಾವು. ಅಂದ್ರೇನು, ಮೊದಲನೇ ಬೆಳೆಗೆ ಮತ್ತು 3ನೇ ಬೆಳೆಗೆ ತಲಾ 70 ಕೆಜಿ ಸಾರಜನಕ, ರಂಜಕ, ಪೊಟ್ಯಾಶ್ ಒದಗಿಸ್ತಕ್ಕಂತಹ ಗೊಬ್ಬರನ ಕೊಡಬೇಕಾಗತ್ತೆ. ಉಳಿದಂತಹ ಬೆಳೆಗಳಿದಾವಲ್ಲ 2, 4, 5, ಈ ಬೆಳೆಗೆ ತಲಾ 70 ಕೆಜಿಯಷ್ಟು ಸಾರಜನಕ ಒದಗಿಸಿದ್ರೆ ಸಾಕಾಗುತ್ತೆ. ಈಗ ರಸಗೊಬ್ಬರ ಒದಗಿಸಬೇಕಾದ್ರೆ ಭೂಮಿನಲ್ಲಿ ತೇವಾಂಶ ಇರಬೇಕು, ಖಾತ್ರಿಪಡಿಸ್ಕೋಬೇಕು. ಆಮೇಲೆ ಹಿಪ್ಪುನೇರಳೆನ ನೀರಾವರಿನಲ್ಲೇ ಬೆಳಿಬೇಕು. ಇದು ಬಹಳಷ್ಟು ಮುಖ್ಯವಾದಂಥ ಅಂಶ. ಯಾಕೆ ಅಂತಂದರೆ, ನಾವು V1 ತಳಿನಲ್ಲಿ 60-65 ಟನ್ನಷ್ಟು ಎಲೆಗಳ ಇಳುವರಿ ಪಡಿಬೇಕು ಅಂತಂದಪ್ಪ ಅಂದರೆ, ನೀರಾವರಿಯಲ್ಲೇ ಇರಬೇಕು, ಕೊಟ್ಟಿಗೆ ಗೊಬ್ಬರ ಹಾಕಬೇಕು, ರಸಗೊಬ್ಬರ ಪ್ರತಿ ಬೆಳೆಗೂ ಕೊಟ್ಟು ನಾವು ಇದು ಮಾಡಬೇಕಾಗುತ್ತೆ, ಸಾಕಬೇಕಾಗತ್ತೆ, ಹಿಪ್ಪುನೇರಳೆನ ಬೆಳೆಸಬೇಕಾಗತ್ತೆ. ಅಂದರೆ ನಮಗೆ ಅಗಾಧ ಪ್ರಮಾಣದಲ್ಲಿ ಇಳುವರಿ ಬರುತ್ತೆ. ಆ ಇಳುವರಿ ಉತ್ಕೃಷ್ಟ ಗುಣಮಟ್ಟದ ಎಲೆಗಳನ್ನು ಹೊಂದಿರುತ್ತೆ. ಇದನ್ನು ತಿಂದಂಥ ಹುಳುಗಳು ಅತ್ಯಂತ ಆರೋಗ್ಯಕರವಾಗಿ ದಷ್ಟಪುಷ್ಟವಾಗಿ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಇನ್ನು ಮುಖ್ಯವಾಗಿ ವಿಶೇಷವಾಗಿ ರಾಸಾಯನಿಕ ಗೊಬ್ಬರಗಳಿಗೆ ಬಂದಾಗ ಇಲ್ಲಿ ರೈತರು ಕಾಂಪ್ಲೆಕ್ಸ್ಗಳನ್ನು ಕೊಡ್ತಿರ್ತಾರೆ, DAPಗಳನ್ನು ಜಾಸ್ತಿ ಕೊಡ್ತಿರ್ತಾರೆ. ಯಾವ ಒಂದು ರಾಸಾಯನಿಕ ಗೊಬ್ಬರ ಕೊಡೋದು ಒಳ್ಳೇದಂತಿರಿ? ಇಲ್ಲಿ ಸಂಯುಕ್ತ ಗೊಬ್ಬರಗಳನ್ನು ಕೊಡೋದು ಒಳ್ಳೇದಂತಿರಿ ಅಥವಾ ಸಿಂಗಲ್ ಫರ್ಟಿಲೈಸರ್ಸ್ ಅಂತ. ಈಗ ಸಿಂಗಲ್ ಫರ್ಟಿಲೈಸರ್ಸ್ ಅಂದ್ರೆ ಏನು, ಯೂರಿಯಾ ಒಂದು ಅಥವಾ ಸಿಂಗಲ್ ಸೂಪರ್ ಫಾಸ್ಫೇಟು ಅಥವಾ ಮ್ಯೂರೇಟ್ ಆಫ್ ಪೊಟ್ಯಾಶು, ಇವು ಏನಾದರೂ ಲಭ್ಯತೆ ಇತ್ತು ಅಂದಪ್ಪ ಅಂದರೆ ಈ ಮೂರು ಕಾಂಬಿನೇಷನ್ನನ್ನು ಕೊಡೋದು ಭಾಳಷ್ಟು ಸೂಕ್ತ. ಲಭ್ಯತೆ ಇಲ್ಲ ಅಂದ ಪಕ್ಷದಲ್ಲಿ ಡಿ ಎ ಪಿ ಕಾಂಬಿನೇಷನ್ನಲ್ಲೂ ಸಹಿತ ನಾವು ಕೊಡ್ಬೋದು. ಆಮೇಲೆ ಈ ಸಂಯುಕ್ತ ಗೊಬ್ಬರಗಳಾದಂತಹ 19-19-19 ಹಾಲು ಅಥವಾ 17-17 ಹಾಲು 15-15 ಆ ಕಾಂಬಿನೇಷನಲ್ಲಿ ಕೊಟ್ಟರು ಏನು ತಪ್ಪಾಗಲಿಕ್ಕಿಲ್ಲ. ಆದರೆ ಒಂದು ನೆನ್ಪಿಡ್ಬೇಕು ಏನು ಅಂತಂದಪ್ಪ ಅಂದರೆ, ಸಾಕಷ್ಟು ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರ ಕೊಟ್ಟಿರಬೇಕು, ನೀರಾವರಿನಲ್ಲಿ ಬೆಳೆದಿರಬೇಕು, ರಸಗೊಬ್ಬರ ಕೊಡಬೇಕಾದ್ರೆ ನೀರು ಕೊಟ್ಟಿರಬೇಕು, ಇವು ಬಹಳಷ್ಟು ಮುಖ್ಯ. ಈಗ ಹಿಪ್ಪುನೇರಳೆಯಲ್ಲಿ ನೀರು ನಿರ್ವಹಣೆ ಬಗ್ಗೆ ಏನಾದರೂ ಹೊಸ ಮಾಹಿತಿ ಇದೆಯಾ ನೀರು ನಿರ್ವಹಣೆ ಬಗ್ಗೆ? ಈಗ ನೋಡಿ, ಹಿಪ್ಪುನೇರಳೆಯಲ್ಲಿ ನಾವು ಸಾಮಾನ್ಯವಾಗಿ ಈ ಜೋಡು ಸಾಲು ಪದ್ಧತಿ ಅನುಸರಿಸೋದ್ರಿಂದ ಒಂದು ಇದರಲ್ಲಿ ಒಂದು ಅಡ್ವಾಂಟೇಜ್ ಇದೆ. ಏನು ಅಂತಂದಪ್ಪ ಅಂದರೆ, ಒಂದೂವರೆ ಎಕರೆ ಪ್ರದೇಶಕ್ಕೆ ಸಾಕಾಗುವಷ್ಟು ನೀರು ನಮ್ಮ ಹತ್ರ ಇದ್ದದ್ದೇ ಆದರೆ ಈ ಜೋಡು ಸಾಲು ಪದ್ಧತಿ ಅಳವಡಿಸ್ಕೊಂಡ್ರೆ ಒಂದು ಹೆಕ್ಟರ್ ಪ್ರದೇಶ ಅಂದ್ರೆ ಏನು 2.5 ಎಕರೆಗೆ ನೀರು ಒದಗಿಸಬಹುದು ಜೋಡು ಸಾಲು ಪದ್ಧತಿನಲ್ಲಿ. ಆಮೇಲೆ ನಾವು ಹನಿ ನೀರಾವರಿಯನ್ನು ಇದನ್ನ ಅಳವಡಿಸ್ಕೋಬಹುದು. ಪ್ರತಿ ದಿನಕ್ಕೆ ಒಂದು ಗಿಡಕ್ಕೆ 8 ಲೀಟರ್ ನೀರು ಕೊಟ್ರೆ ಸಾಕಾಗತ್ತೆ. ಇನ್ನ ರೇಷ್ಮೆ ಹುಳು ಸಾಕಾಣಿಕೆಗೆ ಬಂದಾಗ ಇಲ್ಲಿ ಏನು ಹೊಸ ಮಾಹಿತಿ ರೈತರಿಗೆ ಲಭ್ಯತೆ ಇದೆ? ಈಗ ನೋಡಿ, ರೇಷ್ಮೆ ಹುಳು ನಾವು ಸಾಕಾಣಿಕೆ ಮಾಡಬೇಕು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ರೈತರು, ಒಂದು 95% ರೈತರು ಎಲ್ಲ ಮರಿ ಹುಳುಗಳನ್ನ ತರ್ತಕ್ಕಂಥವ್ರೆ. ಮೊಟ್ಟೆ ತಂದು ಅದನ್ನ ಕಾವು ಕೊಟ್ಟು ಮರಿ ಮಾಡಿ ಅದನ್ನ ಬೆಳೆಸಿ ಸಾಕಾಣಿಕೆ ಮಾಡ್ತಕ್ಕಂತಹ ಪದ್ಧತಿ ಈಗ ಕಮ್ಮಿ ಆಗ್ತಾ ಇದೆ. ಚಾಕಿನೇ ತರ್ತಾರೆ, ಅಂದ್ರೇನು ಚಾಕಿ ಪಾಸ್ ಆದಂತಹ ಹುಳುಗಳನ್ನ ತರ್ತಾರೆ. ತರೋದಕ್ಕಿಂತ ಮೊದಲು ಏನು ಮುನ್ನೆಚ್ಚರಿಕೆ ವಹಿಸಬೇಕು ಅಂತಂದೆ, ನಾವು ಹಿಂದಿನ ಬೆಳೆ ನಮ್ಮದು ಯಶಸ್ವಿಯಾಗಿ ಪಡೆದಿದ್ದೀವ ಇಲ್ವಾ ಅಂತಕ್ಕಂಥದ್ದನ್ನು ಖಾತ್ರಿಪಡಿಸ್ಕೋಬೇಕು. ಮೊದಲು ಅಕಸ್ಮಾತ್ ಹಿಂದಿನ ಬೆಳೆ ಏನಾದರೂ ರೋಗಕ್ಕೆ ತುತ್ತಾಗಿದ್ದರೆ, ಫೇಲಾಗಿತ್ತು ಬೆಳೆ ಅಂತಂದಪ್ಪ ಅಂದರೆ, ಈ ಸೋಂಕು ನಿವಾರಣಾ ಕಾರ್ಯಕ್ರಮವನ್ನು ಒಂದಕ್ಕಿಂತ ಹೆಚ್ಚು ಬಾರಿ ಮಾಡಬೇಕು. ಈಗ ಬ್ಲೀಚಿಂಗ್ ಪೌಡರ್ ದ್ರಾವಣ ಉಪಯೋಗಿಸಿ ಸೋಂಕು ನಿವಾರಣೆ ಮಾಡ್ಬೋದು. ಸೋಂಕು ನಿವಾರಣೆ ಮಾಡೋದಕ್ಕಿಂತ ಮೊದಲು ರೇರಿಂಗ್, ಉಳು ಸಾಕ್ತಕ್ಕಂತಹ ಕೋಣೆ, ಉಳು ಸಾಕ್ತಕ್ಕಂತಹ ಸಲಕರಣೆಗಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳಿಬೇಕು. ಹಿಂದಿನ ಬೆಳೆಯ ಏನು ಕಸ ಕಡ್ಡಿ ಏನಿರ್ತವೆ ಅದನ್ನೆಲ್ಲನೂ ತೆಗಿಬೇಕು. ನಂತರ ಬ್ಲೀಚಿಂಗ್ ಪೌಡರ್ ದ್ರಾವಣದಿಂದ ಸೋಂಕು ನಿವಾರಣೆ ಮಾಡಬೇಕು. ಇದು ಒಂದಕ್ಕಿಂತ ಹೆಚ್ಚು ಬಾರಿ ಮಾಡಿದ್ರೆ ಬಹಳಷ್ಟು ಅನುಕೂಲ. ಹುಳ ನಾಳೆ ಬರುತ್ತೆ ಅಥವಾ ನಾಡ್ದು ಬರುತ್ತೆ ಅಂತಂದಪ್ಪ ಅಂದರೆ ಇವತ್ತು ಡಿಸ್ಇನ್ಫೆಕ್ಷನ್ ಮಾಡಿಡಬೇಕು, ಸೋಂಕು ನಿವಾರಣೆ ಇವತ್ತಾಗಿರಬೇಕು. ಆಮೇಲೆ ಇನ್ನೊಂದು ಏನು ಅಂತಂದಪ್ಪ ಅಂದರೆ, ಈ ಹುಳು ಸಾಕಾಣಿಕೆ ಮನೆ ಸುತ್ತಲೂ ಅಲ್ಲೂ ಸಹಿತ ನಾವು ನಮ್ಮ ಓಡಾಟ ಇರುತ್ತೆ. ತಪ್ಪಲ ತರಲಿಕ್ಕಿರ್ಬೋದು ಅಥವಾ ಹುಳುಗಳ ಹಾಸಿಗೆನ ವರ್ಗಾವಣೆ ಮಾಡಲಿಕ್ಕಿರ್ಬೋದು. ಇಂಥ ಸಂದರ್ಭದಲ್ಲಿ ಅಲ್ಲೂ ಸಹಿತ ಸೋಂಕು ಇರುತ್ತೆ. ಆ ಸೋಂಕನ್ನು ನಿವಾರಣೆ ಮಾಡಲಿಕ್ಕೆ ಸುಟ್ಟ ಸುಣ್ಣದ ಪುಡಿ 10 ಭಾಗ, ಒಂದು ಭಾಗ ಬ್ಲೀಚಿಂಗ್ ಪೌಡರ್, ಪೌಡರ್ ಇದು, ಇವೆರಡನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಆ ಮನೆ ಸುತ್ತಲೂ ಹುಳು ಸಾಕಣೆ ಮನೆ ಸುತ್ತಲೂ ಧೂಳೀಕರಿಸೋದ್ರಿಂದ ಸೋಂಕಿನ ಪ್ರಮಾಣವನ್ನು ಕಮ್ಮಿ ಮಾಡ್ಕೋಬಹುದು. ಇನ್ನು ಮುಖ್ಯವಾಗಿ ಮೂರನೇ ಹಂತದ ಹುಳುಗಳ ಸಾಕಾಣಿಕೆ ಬಗ್ಗೆ, ಈಗ ನೋಡಿ, ಈಗ ಚಾಕಿ ಹುಳು ಪಾಸ್ ಆದದ್ದು ನಮ್ಮ ರೇಷ್ಮೆ ಹುಳು ಸಾಕಾಣಿಕೆ ಮನೆಗೆ ಬಂದ ತಕ್ಷಣನೇ ನಾವು ಹಾಸಿಗೆ ಸಿದ್ಧಪಡಿಸ್ಕೋತೀವಿ. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನೈಲಾನ್ ಪರದೆ ಉಪಯೋಗಿಸಿ ಹಾಸಿಗೆ ತಯಾರು ಮಾಡಿರ್ತೀವಿ. ಇನ್ನು ಕೆಲವು ಸಂದರ್ಭದಲ್ಲಿ ಈ ನ್ಯೂಸ್ ಪೇಪರ್ ಉಪಯೋಗಿಸಿ ಹಾಸಿಗೆ ತಯಾರು ಮಾಡಿರ್ತೀವಿ. ಇವುಗಳನ್ನು ಚೆನ್ನಾಗಿ ಸೋಂಕು ನಿವಾರಣೆ ಆಗಿರಬೇಕು. ಅಕಸ್ಮಾತ್ ನ್ಯೂಸ್ ಪೇಪರ್ ಉಪಯೋಗಿಸಿದ್ದೆ ಆದ ಸಂದರ್ಭದಲ್ಲಿ ಸುಣ್ಣ ಮತ್ತು ಬ್ಲೀಚಿಂಗ್ ಪೌಡರ್ ಇವೆರಡು ಮಿಶ್ರಣನ ಚೆನ್ನಾಗಿ ಮಾಡಿ 10:1 ಸುಣ್ಣ ಸುಟ್ಟು ಸುಣ್ಣ 10 ಭಾಗ, ಒಂದು ಭಾಗ ಬ್ಲೀಚಿಂಗ್ ಪೌಡರ್ ಮಿಶ್ರಣನ ಚೆನ್ನಾಗಿ ಕಲಸಿ ಅದನ್ನು ಧೂಳೀಕರಿಸಬೇಕು ಹಾಸಿಗೆ ಮೇಲೆ. ನಂತರ ಹುಳುಗಳನ್ನು ವರ್ಗಾವಣೆ ಮಾಡಬೇಕು. ಅವಾಗ ಸೋಂಕು ಅಕಸ್ಮಾತ್ ಇದ್ದದ್ದೇ ಆದರೆ ಅದು ನಿರ್ಮೂಲ ಆಗುತ್ತದೆ. ಆಮೇಲೆ ಮೃದುವಾಗಿರ್ತಕ್ಕಂಥ ಎಲೆಗಳನ್ನು ಕೊಟ್ಟು ಹುಳುಗಳನ್ನು ಸಾಕಾಣಿಕೆ ಮಾಡಬೇಕು. ಆ ಸಾಕಾಣಿಕೆ ಮಾಡಬೇಕಾದ್ರೆ ಹುಳುಗಳಿಗೆ ಸಾಕಷ್ಟು ಸ್ಥಳಾವಕಾಶ ಕೊಡಬೇಕು. ಗಾಳಿ ಮತ್ತು ಬೆಳಕು ಚೆನ್ನಾಗಿ ಆಡೋ ರೀತಿಯಲ್ಲಿ ಕಾಪಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಹುಳುಗಳು ಉತ್ತಮವಾಗಿ ಬೆಳವಣಿಗೆ ಹೊಂದುತ್ತವೆ. ಇನ್ನು 4 ಮತ್ತು 5ನೇ ಹಂತದ ಹುಳುಗಳ ಸಾಕಾಣಿಕೆ ಬಗ್ಗೆ ಏನು ಹೇಳ್ತೀರಿ? ಈಗ ನೋಡಿ, ನಮಗೆ 2 ಮೌಲ್ಟು ಪಾಸ್ ಆಗಿರೋದು ನಮ್ಮ ಹುಳು ಬಂದಿರುತ್ತೆ. ನಾವು 3ನೇ ಹಂತದ ಹುಳು ಸಾಕಾಣಿಕೆ ಮಾಡಿ ಕೊನೆ ಹಂತದಲ್ಲಿ ಅಂದ್ರೆ ಏನು 3ನೇ ಹಂತದ ಕೊನೆಯಲ್ಲಿ ಅದು 3ನೇ ಜೋರಕ್ಕೆ ಕುತ್ಕೊಳತ್ತೆ. ಆ 3ನೇ ಎಲ್ಲ ಹುಳುಗಳು ಜ್ವರಕ್ಕೆ ಕುತ್ಕೊಂಡ್ವು ಅಂತಂದ್ರೆ ಅವಾಗ ನಾವು ಸುಣ್ಣನ ಧೂಳೀಕರಿಸ್ಬೇಕು. ಅದ್ರ ಮೇಲೆ ಸುಣ್ಣ ಧೂಳೀಕರಿಸೋದ್ರಿಂದ ಎರಡು ಲಾಭ ಉಂಟು. ಒಂದು, ಸೋಂಕೇನಾದರೂ ಇದ್ರೆ ಸೋಂಕನ್ನ ಪ್ರಮಾಣ ಕಮ್ಮಿ ಮಾಡುತ್ತೆ. ಒದರಲ್ಲೇದು ಹುಳುಗಳು ಜ್ವರದಿಂದ ಹೊರಗಡೆ ಬರಬೇಕು ಅಂತಂದರೆ ಅದರ ಹೊರಪದರನ್ನು ಕಳಚಿ ಹೊಸ ಒಂದು ಚರ್ಮವನ್ನು ಧರಿಸ್ಬೇಕು ಅಂತಂದಪ್ಪ ಅಂದರೆ ಒಣ ಹವೆ ಬೇಕಾಗತ್ತೆ. ಈ ಒಣ ಹವೆ ನಿರ್ಮಾಣ ಮಾಡಲಿಕ್ಕೆ ಈ ಸುಣ್ಣ ಬಹಳಷ್ಟು ಸಹಾಯಕಾರಿ. ಆಮೇಲೆ ಎಲ್ಲ ಹುಳುಗಳು ಜ್ವರನ ದಾಟಿ ನಾಲ್ಕನೇ ಹಂತಕ್ಕೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ಸೋಂಕು ನಿವಾರಕ ಔಷಧಗಳನ್ನು ಬಳಸಬೇಕು. ಅಕಸ್ಮಾತ್ ಹುಳುಗಳ ಮೇಲೆ ಏನಾದರೂ ಸೋಂಕಿದ್ದರೆ ಆ ಸೋಂಕನ್ನು ಹೋಗಲಾಡಿಸ್ಲಿಕ್ಕೆ ಹಾಸಿಗೆನ ಧೂಳೀಕರಣ ಮಾಡಿ ಹುಳುಗಳನ್ನು ಶುಚಿಗೊಳಿಸಿ, ಅಂದ್ರೇನು ಹುಳುಗಳ ಮೇಲಿರ್ತಕ್ಕಂತಹ ಏನಾದರೂ ಆಕಸ್ಮಿಕವಾಗಿ ಇದ್ದರೆ ಅದನ್ನು ಸೋಂಕು ನಿವಾರಣೆ ಮಾಡಿ ನಾವು ಹುಳುಗಳನ್ನು ಸಾಕಾಣಿಕೆ ಮಾಡಬೇಕು. ಈಗ ನಾಲ್ಕನೇ ಹಂತದ ಹುಳು ಪ್ರಾರಂಭ ಮಾಡಿದ್ದೀವಿ. ಇಲ್ಲಿ ನಾಲ್ಕು ಮತ್ತು ಐದನೇ ಹಂತದ ಹುಳುಗಳನ್ನು ಸಾಕಾಣಿಕೆ ಮಾಡಲಿಕ್ಕೆ ಹುಳುಗಳಿಗೆ ಚೆನ್ನಾಗಿ ಬಲಿತಂತಹ ಎಲೆಗಳು ಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು, ಹುಳುಗಳು ನಾಲ್ಕನೇ ಹುಳುಗಳನ್ನು ಮೂರನೇ ಹಂತ ಕೊನೆಯಲ್ಲಿ ಹಿಪ್ಪುನೇರಳೆ ತೋಟಕ್ಕೆ ಕೊಡ್ತಕ್ಕಂಥ ನೀರನ್ನು ನಿಲ್ಲಿಸ್ಬಿಡಬೇಕು. ನಿಲ್ಲಿಸಿದ್ರೆ ಏನಾಗುತ್ತೆ, ಎಲೆಗಳು ಮೃದುವಾಗಿರ್ತಕ್ಕಂಥವು ಎಲ್ಲ ಬಲಿತ ಬರ್ತವೆ. ಇಂತಹ ಬಲಿತ ಎಲೆಗಳನ್ನು ಕೊಡೋದ್ರಿಂದ, ಬಲಿತ ಟೊಂಗೆಗಳನ್ನು ಕೊಡೋದ್ರಿಂದ ಹುಳುಗಳು ಸಮರ್ಪಕವಾಗಿ ಬೆಳವಣಿಗೆ ಹೊಂದುತ್ತವೆ. ಆಮೇಲೆ ಯಾವುದೇ ಥರದ ರೋಗಗಳಿಗೆ ತುತ್ತಾಗೋದಿಲ್ಲ. ಎಲೆಗಳ ಗುಣಮಟ್ಟ ತುಂಬ ಉತ್ಕೃಷ್ಟ ಗುಣಮಟ್ಟದ್ದಾಗಿರಬೇಕು. ರೋಗ ಬರಲಿಕ್ಕೆ ರೋಗಾಣು ಕಾರಣ, ರೋಗಾಣು ಆಮೇಲೆ ವಾತಾವರಣ ಕಾರಣ. ಮೊದಲು ರೋಗಾಣು ಇರಬೇಕು, ವಾತಾವರಣ ಸೂಕ್ತವಾಗಿರಬೇಕು, ಆಮೇಲೆ ರೇಷ್ಮೆ ಹುಳು ಏನಿರುತ್ತಲ್ಲ ಅದು ವೀಕ್ ಆಗಿರಬೇಕು. ರೇಷ್ಮೆ ಹುಳು ಬಲಿಷ್ಠವಾಗಿತ್ತು ಅಂತಂದಪ್ಪ ಅಂದರೆ ರೋಗ ಬರಲಿಕ್ಕೆ ಆಗಲ್ಲ. ಹೌದು, ಈ ಒಂದು ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು. ಇನ್ನೊಂದೇನು ಅಂತಂದಪ್ಪ ಅಂದರೆ ಗಾಳಿ ಬೆಳಕು ಚೆನ್ನಾಗಿ ಆಡಲಿಲ್ಲ ಅಂತಂದ ಸಂದರ್ಭದಲ್ಲಿ ವಾತಾವರಣದಲ್ಲಿ ವೈಪರೀತ್ಯ ಆಗುತ್ತೆ. ಅಂದ್ರೆ ಏನು, ಹುಳುಗಳಿಗೆ ಬೇಕಾದಂತಹ ವಾತಾವರಣ ಸಿಗೋದಿಲ್ಲ. ಹಂಗಾಗಿ ಹುಳುಗಳು ರೋಗಕ್ಕೆ ತುತ್ತಾಗ್ತವೆ. ಈಗ ಹುಳುಗಳು ಜ್ವರದಲ್ಲಿ ಬಂದಾಗ ಜ್ವರದ ಕಾಳಜಿ ಮತ್ತು ಹಾಸಿಗೆ ಸೋಂಕು ನಿವಾರಿಸೋದ್ರ ಬಗ್ಗೆ ಏನು ಹೇಳ್ತೀರಿ? ಹುಳುಗಳು ಜ್ವರಕ್ಕೆ ಬರ್ತಾ ಇದ್ದಾವೆ ಅಂತಂದಪ್ಪ ಅಂದರೆ ಅದರ ಚಟುವಟಿಕೆ ಸ್ವಲ್ಪ ಕಮ್ಮಿ ಆಗುತ್ತೆ, ಅದು ತಿಂತಕ್ಕಂಥ ಪ್ರಮಾಣನು ಕಮ್ಮಿ ಆಗುತ್ತೆ. ಅದೇ ಸೂಚನೆ, ಅದರ ಭಾಷೆನ ನಾವು ತಿಳ್ಕೋಬೇಕು. ಅದು ಹುಳು ತಿಂತಾ ಇಲ್ಲ, ಕಮ್ಮಿ ಆಗ್ತಾ ಇದೆ, ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಹೊಂದಿದೆ, ತಲೆ ದುಂಡಾಗಿದೆ, ಮೈ ತುಂಬ ಚರ್ಮ ಬಿರುಸಾಗಿದೆ, ಶೈನಿಂಗ್ ಹೊಡಿತಾ ಇದೆ, ಅವಾಗ ಅದು ಜ್ವರಕ್ಕೆ ಕುತ್ಕೋತಾ ಇದೆ ಅಂತಕ್ಕಂತಹ ಒಂದು ಸೂಚನೆ ಕೊಡುತ್ತೆ. ಈ ಸಂದರ್ಭದಲ್ಲಿ ಇನ್ನೂ ಸ್ವಲ್ಪ ಎಲ್ಲೆಲ್ಲಿ ಆಕ್ಟಿವ್ ಆಗಿರ್ತವೆ ಅಲ್ಲೆಲ್ಲನೂ ನಾವು ಒಂದು ಸ್ವಲ್ಪ ತಪ್ಪಲ ಕೊಟ್ಟು ಅವುಗಳನ್ನು ಆಕ್ಟಿವ್ ಆಗಿರ್ತಕ್ಕಂತಹ ಹುಳುಗಳನ್ನೂ ಸಹಿತ ಜ್ವರಕ್ಕೆ ಕುತ್ಕೊಳ್ಳೋ ರೀತಿ ನಾವು ಆಹಾರವನ್ನು ಒದಗಿಸ್ಬೇಕು. ಎಲ್ಲ ಹುಳುಗಳು ಜ್ವರಕ್ಕೆ ಕುಂತ ನಂತರ, ಕುಂತು ಒಂದು 6 ತಾಸಿನ ನಂತರ ನಾವು ಸುಣ್ಣನ ಧೂಳೀಕರಿಸಬೇಕು. ಸುಣ್ಣ ಧೂಳೀಕರಿಸೋದ್ರಿಂದ ಏನಾಗುತ್ತೆ ಅನ್ನಪ್ಪ ಅಂದರೆ ಕೆಲವು ಹುಳುಗಳು ಜ್ವರಕ್ಕೆ ಮೊದಲೇ ಕುತ್ಕೊಂಡಿರ್ತವೆ, ಕೆಲವು ಹಿಂದೆ ಕುತ್ಕೊಂಡಿರ್ತವೆ, ಲೇಟಾಗಿ ಕುತ್ಕೊಂಡಿರ್ತವೆ. ಮುಂದೆ ಬಂದಂಥ ಹುಳುಗಳು, ಮುಂದೆ ಜ್ವರಕ್ಕೆ ಕುಂತಂಥ ಹುಳುಗಳು ಜ್ವರದಿಂದ ಹೊರಗಡೆ ಬಂದು ಲಭ್ಯವಿರುವ ಎಲೆಗಳನ್ನು ತಿಂದು ಮುಂದಕ್ಕೆ ಹೋಗುತ್ತೆ. ಅದನ್ನು ತಡೆಗಟ್ಟಬೇಕು ಅಂತಂದಪ್ಪ ಅಂದರೆ ಸುಣ್ಣನ ಧೂಳೀಕರಿಸಬೇಕು. ಸುಣ್ಣ ಧೂಳೀಕರಿಸೋದ್ರಿಂದ ನಮಗೆ ಹಿಂದೆ ಇರ್ತಕ್ಕಂಥ ಹುಳು ಮತ್ತು ಮುಂದೆ ಹೋಗಿರ್ತಕ್ಕಂಥ ಹುಳು ಎರಡು ಒಂದೇ ಸಮಾನವಾಗಿ ಬರ್ತಾವಲ್ಲ. ಹಣ್ಣು ಹುಳುಗಳನ್ನು ಗುರುತಿಸೋದು ಮತ್ತು ಜೊತೆಗೆ ಅದಕ್ಕೇನಾದರೂ ಸಂಪೂರ್ಣವಾಗಿಂಥ ಔಷಧವನ್ನು ಸಿಂಪಡಿಸೋದು, ಇದ್ರ ಬಗ್ಗೆ ಏನು ಹೇಳ್ತೀರಿ? ಈಗ ನೋಡಿ, ಐದನೇ ಹಂತದ ಕೊನೆಯಲ್ಲಿ ಹುಳುಗಳು ಪೂರ್ಣ ಪ್ರಮಾಣದ ಬೆಳವಣಿಗೆ ಹೊಂದ್ಬಿಡ್ತವೆ. ಹೊಂದಿದ ಮೇಲೆ ಹಣ್ಣಿಗೆ ಬರ್ತವೆ. ಹಣ್ಣಿಗೆ ಬಂದಂತಹ ಹುಳುಗಳು ಯಾವ ರೀತಿ ಅಂದಪ್ಪ ಅಂದರೆ ತಲೆನ ಮೇಲೆತ್ತುತ್ತಾ ಇರ್ತವೆ. ಆಮೇಲೆ ಅದರ ಬಾಯಿಂದ ಒಂದು ರೇಷ್ಮೆ ಎಳೆ ಹೊರಗಡೆ ಬರ್ತಾ ಇರುತ್ತೆ. ಆಮೇಲೆ ಹಾಸಿಗೆ ಪಕ್ಕಕ್ಕೆ ಬರ್ತಾ ಇರ್ತವೆ, ಬಾರ್ಡರ್ಗೆ ಬರ್ತಾ ಇರ್ತವೆ. ಇವೆಲ್ಲ ಮುಖ್ಯ ಸೂಚನೆಗಳು. ಇಂಥ ಹುಳುಗಳನ್ನ ಒಂದು 5-10% ಈ ಹುಳುಗಳನ್ನ ಆರಿಸಿ ಬೇರೆ ಚಂದ್ರಿಕೆಗೆ ಬಿಡ್ತಕ್ಕಂಥದ್ದು ಬಹಳ ಸೂಕ್ತ. ಆಮೇಲೆ ನಾಳೆ ದಿನ ತುಂಬಾ ಹುಳುಗಳು ಹಣ್ಣಿಗೆ ಬರ್ತವೆ ಅನ್ನೋ ಒಂದು ಸೂಚನೆ ಕೊಡುತ್ತದು. ಅಂತ ಸಂದರ್ಭದಲ್ಲಿ ಅವತ್ತಿನ ಸಾಯಂಕಾಲದ ಆಹಾರ ಕೊಡಬೇಕಾದ್ರೆ ಆಹಾರನ ಪೂರ್ತಿ ಕೊಟ್ಟು, ಅಂದ್ರೆ ಏನು 22 ಟೊಂಗೆಗಳನ್ನ ಕೊಟ್ಟು ಅದರ ಮೇಲೆ ಸಂಪೂರ್ಣ ಔಷಧಿಯನ್ನ ಸಿಂಪರಣೆ ಮಾಡಬೇಕು. ಅಂದ್ರೆ ಏನು ಸಂಪೂರ್ಣ ಯಾವ ಪ್ರಮಾಣದಲ್ಲಿ ಅಂತಂದ್ರೆ 50 ml ಔಷಧನ 2 ಲೀಟರ್ 100 ಲೀಟರ್ ತತ್ತಿಗಳಿಂದ ಬಂದಂತಹ ಹುಳುಗಳಿಗೆ ಅಂದ್ರೆ ಏನು 700 ಚದರಡಿಗೆ ನಾವು ಸಿಂಪರಣೆ ಮಾಡಬೇಕು, ಎಲೆಗಳ ಮೇಲೆ ಸಿಂಪರಣೆ ಮಾಡಬೇಕು. ನಂತರ ಅದರ ಮೇಲೆ ನಾವು ಚಂದ್ರಿಕೆಗಳನ್ನ ಅಥವಾ ನೇತ್ರಿಕೆಗಳನ್ನ ಮುಚ್ಚಿ ನಾವು ಬಿಟ್ಟ ಅನ್ನಪ್ಪ ಅಂದ್ರೆ 1-2 ದಿನಗಳಲ್ಲಿ ಅದು ರೇಷ್ಮೆ ಗೂಡು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತದೆ. 3-4 ದಿನಗಳಲ್ಲಿ ರೇಷ್ಮೆ ಗೂಡು ಕಟ್ಟೋದನ್ನ ಪೂರ್ಣ ಪ್ರಮಾಣದಲ್ಲಿ ಮುಖ್ಯವಾಗಿ ಕೊನೆದಂತಂದ್ರೆ ಈಗ ಗೂಡುಗಳನ್ನ ಬಿಡಿಸೋದು ಬಹಳ ಮುಖ್ಯ. ಕೆಲವೊಮ್ಮೆ ಗೂಡುಗಳು ಕೆಟ್ಟಿರ್ತವೆ, ಕಳಪೆ ಗೂಡುಗಳು ಇರ್ತವೆ. ಇಲ್ಲಿ ಯಾವ ರೀತಿ ಒಂದು ರೈತರು ಕಾಳಜಿಯನ್ನ ತಗೋಬೇಕಂತ ಹೇಳ್ತಾರೆ? ಈಗ ನೋಡಿ, ರೇಷ್ಮೆ ಗೂಡು ನಾವು ಬಿಡಿಸೋದಕ್ಕಿಂತ ಮೊದಲು ಕೆಲವು ಗೂಡುಗಳನ್ನ ಆರಿಸ್ಕೊಂಡು ಕೈಯಲ್ಲಿ ಇಟ್ಕೊಂಡು ಕಿವಿ ಹತ್ರ ಅಳ್ಳಾಡಿಸ್ಬೇಕು. ಅವಾಗ ಅದು ನಾವು ಶೇಂಗಾ ಅಳ್ಳಾಡಿಸಿದಾಗ ಏನ್ ಸೌಂಡ್ ಬರುತ್ತಲ್ಲ, ಆ ಸಪ್ಪಳ ಬರುತ್ತಲ್ಲ, ಆ ರೀತಿ ಬಂದದ್ದೇ ಆದ ಅಂತಂದಪ್ಪ ಅಂದ್ರೆ ಗೂಡಿನಲ್ಲಿರ್ತಕ್ಕಂತ ಹುಳು ಅದು ಪ್ಯೂಪ ಆಗಿ ಬದಲಾವಣೆ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ಮಾತ್ರ ನಾವು ಗೂಡುಗಳನ್ನ ಆರಿಸಿ ತೆಗಿಬೇಕಾಗುತ್ತೆ ಚಂದ್ರಿಕೆಗಳಿಂದ. ಅದರ ನಂತರ ನಾವು ಅವುಗಳನ್ನ ಮಾರುಕಟ್ಟೆನಲ್ಲಿ ಉತ್ತಮ ಧಾರಣೆ ನಮಗ್ ಬೇಕು ಅನ್ನೋದೇ ಆದಪ್ಪ ಅಂದ್ರೆ ಕಳಪೆ ಗೂಡುಗಳನ್ನೆಲ್ಲನೂ ಆರಿಸಿ ತೆಗಿಬೇಕು. ಕಳಪೆ ಗೂಡು ಬಿಸಾಕೋದೇನು ಅವಶ್ಯಕತೆ ಇಲ್ಲ, ಅವು ಸಹಿತ ಮಾರಾಟ ಆಗ್ತವೆ, ಸಪರೇಟ್ ಆಗಿ ಒಯ್ಬೇಕು. ಏನು ಕಳಪೆ ಗೂಡು ಅಂತಂದಪ್ಪ ಅಂದ್ರೆ 2 ಹುಳುಗಳು ಸೇರ್ಕೊಂಡು ಒಂದೇ ಗೂಡು ಕಟ್ಟಿರ್ತವೆ, ಅದನ್ನ ಡಬಲ್ ಕಕೂನ್ ಅಂತ ಹೇಳ್ತೀವಿ, ಇದನ್ನ ತೆಗಿಬೇಕು. ಗುಂಜು ಜಾಸ್ತಿ ಇರ್ತಕ್ಕಂಥದ್ದು ಅಂತ ಗೂಡುಗಳನ್ನ ತೆಗಿಬೇಕು. ಉಚ್ಚೆ ಗೂಡು ಅಂತ ಹೇಳ್ತೀವಿ, ಅದರ ಮೇಲೆ ಕಲೆ ಆಗಿರುತ್ತೆ, ಅಂತ ಗೂಡುಗಳನ್ನ ಬೇರ್ಪಡಿಸ್ಬೇಕು. ಆಮೇಲೆ ಹುಳುಗಳು ಒಳಗೆ ಸತ್ತಿರ್ತವೆ, ಅಂತ ಗೂಡುಗಳನ್ನ ಬೇರ್ಪಡಿಸ್ಬೇಕು. ತೆಳು ಚಿಪ್ಪಿನ ಗೂಡು ಅಂದ್ರೆ ಏನು, ಅದ್ರದ್ದ ಏನ್ ಶೆಲ್ ಇರುತ್ತಲ್ಲ, ಬಾ ತಳ್ಳಿಗಿರುತ್ತೆ, ಅಂತ ಗೂಡುಗಳನ್ನ ಬೇರ್ಪಡಿಸ್ಬೇಕು. ಒಳ್ಳೆ ಗೂಡುಗಳನ್ನ ಮಾತ್ರ ಒಂದು ಕಡೆ ವಿಂಗಡಿಸಿ ಕಳಪೆ ಗೂಡುಗಳನ್ನ ಬೇರೆ ವಿಂಗಡಿಸ್ಕೊಂಡು ನಾವು ಮಾರುಕಟ್ಟೆಗೆ ಸಾಗಿಸ್ಬೇಕು. ಮಾರುಕಟ್ಟೆಗೆ ಸಾಗಿಸ್ಬೇಕು ಅಂತಂದಪ್ಪ ಅಂದ್ರೆ ತೆಳುವಾದ ಚೀಲದಲ್ಲಿ ಇದನ್ನ ಪ್ಯಾಕ್ ಮಾಡ್ಬೇಕಾಗತ್ತೆ. ಈ ಸಕ್ಕರೆದು ಚೀಲ ಏನಿರುತ್ತಲ್ಲ ಅದನ್ನ ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರದು. ಈರುಳ್ಳಿ ಚೀಲ ಅದರಲ್ಲಿ ನಾವು ಸಾಗಾಣಿಕೆ ಮಾಡಬಹುದು. ರಾತ್ರಿ ಹೊತ್ತು ಸಾಗಾಣಿಕೆ ಮಾಡೋದು ಬಹಳಷ್ಟು ಸೂಕ್ತ. ಬೆಳಗ್ಗೆ ನಾವು ಮಾರ್ಕೆಟ್ಗೆ ತಲುಪಿ ಜಾಗ ಹಿಡ್ಕೊಂಡು ಬಿಡ್ಡಿಂಗ್ ನಲ್ಲಿ ನಾವೇನಾದರೂ ಪಾರ್ಟಿಸಿಪೇಟ್ ಮಾಡಿದ್ದೇ ಆಯ್ತು ಅಂತಂದಪ್ಪ ಅಂದ್ರೆ ನಮ್ಮ ಒಂದು ಗೂಡಿಗೆ ಒಳ್ಳೆ ಬೆಳೆ ಸಿಗೋದ್ರಲ್ಲಿ ಯಾವುದೇ ಸಂಶಯ ಇರೋದಿಲ್ಲ. ಈಗ ಇವತ್ತಿನ ಇತ್ತೀಚಿನ ದಿನಗಳಲ್ಲಿ ಒಂದು 2 ದಿನದಿಂದ 700 ರೂಪಾಯಿ 850 ರೂಪಾಯಿವರೆಗೂ ಗೂಡು ಹೋಗಿದೆ. ಇದು ಈ ಬೆಲೆ ತಾತ್ಕಾಲಿಕ, ಇದು ಈ ಬೆಳೆ ಸಿಗಲ್ಲ ನಮಗೆ. ನಮಗೆ ರೈತರಿಗೆ ಏನು ಅಂತಂದಪ್ಪ ಅಂದ್ರೆ 350-400 ರೂಪಾಯಿ ಸತತವಾಗಿ ಸಿಕ್ತು ಅಂದಪ್ಪ ಅಂದ್ರೆ ಅವರ ರೇಷ್ಮೆ ಕೃಷಿನ ಬಿಡೋದಿಲ್ಲ, ಸತತವಾಗಿ ಮಾಡ್ತಾರೆ. 350 ಇರಬೇಕು, ಅಷ್ಟಿದ್ರೆ ರೈತರು ಯಾವುದೇ ಕಾರಣಕ್ಕೂ ರೇಷ್ಮೆ ಕೃಷಿನ ಕಡೆಗಣಿಸೋದಿಲ್ಲ. ಈಗ ಇತ್ತೀಚೆಗೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಹ ಈ ಒಂದು ಮರಗಿಡ ಪದ್ಧತಿ, ಹಿಪ್ಪು ನೇರಳೆ ಮರಗಿಡ ಪದ್ಧತಿಯನ್ನ ನಾಟಿ ಮಾಡ್ತಾ ಇದ್ದಾರೆ. ಏನು ಇದ್ರ ವಿಶೇಷತೆ? ಇದು ವಿಶೇಷತೆ ಏನು ಇದರಲ್ಲಿ ಅಂತಂದಪ್ಪ ಅಂದ್ರೆ ಈಗ ಕೆಲವು ರೈತರಿಗೆ ನೀರು ಅಷ್ಟೊಂದು ಲಭ್ಯತೆ ಇರೋದಿಲ್ಲ, ಒಂದು. ಇನ್ನು ಕೆಲವು ರೈತರು ಹೆಂಗಿರ್ತಾರೆ ಅನ್ನಪ್ಪ ಅಂದ್ರೆ ಅವ್ರಿಗೆ ಲ್ಯಾಂಡ್ ಹೋಲ್ಡಿಂಗ್ಸ್ ಜಾಸ್ತಿ ಇರುತ್ತೆ, ಭೂಮಿ ಜಾಸ್ತಿ ಇರುತ್ತೆ. ಅವ್ರಿಗೆ ಅಂತವ್ರು ಏನು ಮಾಡ್ತಾರೆ ಅಂತಂದಪ್ಪ ಅಂದ್ರೆ 1 ಎಕರೆ ಪ್ರದೇಶದಲ್ಲಿ 10x10 ಒಂದು 430 ಮರಗಡ್ಡೆಗಳನ್ನ ಬೆಳೆಸ್ತಾರೆ, 10 ಅಡಿ ಅಂತರದಲ್ಲಿ. ಅದನ್ನ ಸುಮಾರು 1-4 ಅಡಿ ಎತ್ತರಕ್ಕೆ ಕತ್ತರಿಸ್ತಾ ಹೋಗ್ತಾರೆ, ಮರವನ್ನಾಗಿ ಬೆಳೆಸ್ತಾರೆ. ಎಸ್ಟಾಬ್ಲಿಷ್ಮೆಂಟ್ಗೆ 1-2 ವರ್ಷ ಬೇಕಾಗುತ್ತೆ. 2 ವರ್ಷದ ನಂತರ ಪ್ರತಿ ಒಂದು ಮರಗಡ್ಡೆಯಿಂದ 1 ತತ್ತಿ ಸಾಕಾಣಿಕೆ ಮಾಡಬಹುದು. 1 ತತ್ತಿ ಅಂದ್ರೆ ಒಂದು ರೇಷ್ಮೆ ಮೊಟ್ಟೆನ ಪೂರ್ಣ ಪ್ರಮಾಣದಲ್ಲಿ ಸಾಕಾಣಿಕೆ ಮಾಡಬಹುದು. ಅಂದ್ರೆ ಏನಾಯ್ತು, 1 ಎಕರೆ ನಮ್ದೇನಾದ್ರೂ ಜಮೀನಿತ್ತು ಅಂತಂದಪ್ಪ ಅಂದ್ರೆ 430 ಗಿಡಗಳು ಅದರಲ್ಲಿ ಕೂತ್ಕೊಂಡು ಮರವಾಗಿ ಬೆಳೆಸದ್ದೇ ಆದರೆ 2 ವರ್ಷದ ನಂತರ ನಾವು 400 ತತ್ತಿನ ಗ್ಯಾರಂಟಿ ಸಾಕಾಣಿಕೆ ಮಾಡಬಹುದು. ಅದು ಇದಕ್ಕೂ ನೀರಾವರಿ ಬೇಕು. ನೀರಿಲ್ದೇನೆ ನಾವು ಮಾಡಕ್ ಹೋದ್ರೆ ಏನಾಗುತ್ತೆ, ಮಳೆಗಾಲಕ್ಕೆ ಮಾತ್ರ ಇಳುವರಿ ಸೀಮಿತ ಆಗ್ತದೆ. ಅವಾಗ ಮಳೆಗಾಲದಲ್ಲಿ ಮಾತ್ರ ತಗೋಬೇಕಾಗ್ತದೆ. ಆಮೇಲೆ ಉಳಿದ ದಿನಗಳಲ್ಲಿ ಅದನ್ನ ಕಾಪಾಡ್ಲಿಕ್ಕಾದ್ರೂ ಸ್ವಲ್ಪ ನೀರು ಕೊಡಬೇಕಾಗುತ್ತೆ. ಕೊನೆಯದಾಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ರೇಷ್ಮೆ ಕೃಷಿಯನ್ನು ಇತ್ತೀಚೆಗೆ ಭಾಳಷ್ಟು ಮಂದಿ ಒಳ್ಳೆ ಬೆಲೆ ಬರ್ತಾ ಇದೆ, ಮಾಡಬೇಕು ಮಾಡಬೇಕು ಅಂತೇಳಿ ಮುಂದೆ ಬರ್ತಾ ಇದ್ದಾರೆ, ನಿಮ್ಮ ಅನಿಸಿಕೆ ಏನು ರೈತರಿಗೆ? ಈಗ ಕೆಲವರು ರೈತರು ಏನು ಮಾಡ್ತಾರೆ ಅಂದಪ್ಪ ಅಂದರೆ, ಶೇಡ್ ನೆಟ್ಗಳಲ್ಲಿ ಹುಳು ಸಾಕಾಣಿಕೆ ಮಾಡ್ತಾರೆ. ಶೇಡ್ ನೆಟ್ಟಲ್ಲಿ ಅದು ಒಂದು ಸ್ವಲ್ಪ ಲೋ ಕಾಸ್ಟ್ ರೇರಿಂಗ್ ಹೌಸ್ ಇದ್ದಂಗೆನೆ. ಆದರೆ ಅಲ್ಲಿ ಒಂದು ಏನು ಅಂತಂದಪ್ಪ ಅಂದರೆ, ಗಾಳಿ ಆಡುವಿಕೆಗೆ ಸ್ವಲ್ಪ ಕಿಟಕಿಗಳನ್ನು ಮಾಡ್ಕೋಬೇಕು, ಇದು ಬಹಳಷ್ಟು ಉತ್ತಮ. ಮಾಡಿಕೊಂಡದ್ದೇ ಆಯಿತು ಅಂದಪ್ಪ ಅಂದರೆ, ಕಿಟಕಿಗಳು ಇಟ್ಕೊಂಡು ಅದನ್ನು ಮುಚ್ಚೋದು ಅಥವಾ ತೆಗೆಯೋ ವ್ಯವಸ್ಥೆ ಮಾಡಿಕೊಂಡದ್ದೇ ಆದ ಅಂದಪ್ಪ ಅಂದರೆ ಅವರ ಬೆಳೆಗಳು ಫೇಲ್ ಆಗಲ್ಲ. ಶೇಡ್ ನೆಟ್ಟಲ್ಲಿ ಮಾಡ್ತಕ್ಕಂಥ ರೈತರಿಗೆ ಇದೊಂಥ ಸಲಹೆ, ಶೇಡ್ ನೆಟ್ಟನ್ನು ಕತ್ತರಿಸಿ ಕಿಟಕಿಗಳನ್ನ ಮಾಡ್ಕೋಬೇಕು. ಅಲ್ಲಲ್ಲಲ್ಲಲ್ಲಲ್ಲ, ಇದು ಬಹಳಷ್ಟು ಮುಖ್ಯ. ಅವರು ಶೇಡ್ ನೆಟ್ ಅಂದ ತಕ್ಷಣ ಏನು ತಿಳ್ಕೊಂಡ್ಬಿಡ್ತಾರೆ ರೈತರು, ಇದರಲ್ಲಿ ಗಾಳಿ ಆಡುತ್ತೆ ಸರಾಗುವಾಗಿ ಅಂತ. ಗಾಳಿ ಬರೋದಿಲ್ಲ, ಗಾಳಿ ಬರಲ್ಲ ಅಂದ್ರೆ ಏನೋ ಬರುತ್ತೆ, ಆದರೆ ಉಗಿ ಇರುತ್ತೆ ಒಳಗೆ. ಆ ಉಗಿಗೆ ಹುಳುಗಳು ಚೆನ್ನಾಗಿ ಬೆಳವಣಿಗೆ ಆಗಲ್ಲ. ಅದಕ್ಕೋಸ್ಕರ ಈ ಒಂದು ಅಂಶನ ಗಮನದಲ್ಲಿಟ್ಕೋಬೇಕು. ಆಮೇಲೆ ಸೋಂಕು ನಿವಾರಣೆ ಕಾರ್ಯಕ್ರಮಗಳನ್ನು ಸಂಪೂರ್ಣವಾಗಿ ಆಚರಿಸ್ಬೇಕು, ಚಾಚು ತಪ್ಪದೆ ಪಾಲಿಸ್ಬೇಕು. ಆಮೇಲೆ ಹಿಪ್ಪನೇರಳೆ ತೋಟಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕೋದು ಯಾವುದೇ ಕಾರಣಕ್ಕೂ ಮರಿಬಾರದು. ಕಾಲಕಾಲಕ್ಕೆ ಅಂದ್ರೇನು, ಪ್ರತಿ ಬೆಳೆಗೆ ಏನು ರಸಗೊಬ್ಬರ ಹಾಕಬೇಕು ಅದನ್ನು ಹಾಕಿ ಬೆಳೆಸಿ ಎಲೆಗಳ ಗುಣಮಟ್ಟ ಹೆಚ್ಚಿಸುವ ಒಂದು ಕ್ರಮಗಳನ್ನು ಅನುಸರಿಸಿ ಉತ್ಕೃಷ್ಟ ಗುಣಮಟ್ಟದ ಎಲೆಗಳನ್ನು ಉತ್ಪಾದಿಸಬೇಕು. ಇಂತಹ ಉತ್ಕೃಷ್ಟ ಗುಣಮಟ್ಟದ ಎಲೆಗಳನ್ನು ತಿಂದಂತಹ ಹುಳುಗಳು ಆರೋಗ್ಯಕರವಾಗಿ ದಷ್ಟಪುಷ್ಟವಾಗಿ ಬೆಳೆದು ರೋಗಕ್ಕೆ ತುತ್ತಾಗದೆ ಯಶಸ್ವಿ ಬೆಳೆ ಕೊಡೋದರಲ್ಲಿ ಯಾವ ಸಂಶಯನೂ ಇಲ್ಲ. ಒಳ್ಳೆಯದು ಡಾಕ್ಟರ್ ಅಶೋಕ್ ಅವರು, ಇದುವರೆಗೆ ರೇಷ್ಮೆ ಕೃಷಿಯಲ್ಲಿ ಕೆಲವೊಂದಿಷ್ಟು ಹೊಸ ಮಾಹಿತಿ ಏನಿದೆ, ಯಾವ ರೀತಿ ಉತ್ತಮ ಗುಣಮಟ್ಟದ ಸೊಪ್ಪಿನ ಉತ್ಪಾದನೆ ಯಶಸ್ವಿ ರೇಷ್ಮೆ ಕೃಷಿಯಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಅಂತಕ್ಕಂಥ ವಿಚಾರ, ರೈತರು ಸಾಕಷ್ಟು ಒಳ್ಳೆ ಬೆಲೆ ಬರ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ರೇಷ್ಮೆ ಗೂಡಿಗೆ, ಹೆಚ್ಚೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲಿ ರೈತರು ರೇಷ್ಮೆ ಕೃಷಿಯತ್ತ ಬಂದರೆ ಖಂಡಿತ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗೋದ್ರಲ್ಲಿ ಸಂದೇಹವಿಲ್ಲ. ಅದಕ್ಕೆ ರೈತರು ಇಲಾಖೆಯಿಂದ ಸಾಕಷ್ಟು ಒಂದು ಸೌಲಭ್ಯಗಳು ಸಿಗ್ತಾ ಇದ್ದಾವೆ. ಹೆಚ್ಚೆಚ್ಚಾಗಿ ರೈತರು ರೇಷ್ಮೆ ಕೃಷಿಯನ್ನು ಮಾಡುವತ್ತ ಮುಂದೆ ಬರಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದ. ಧನ್ಯವಾದಗಳು. ಇದುವರೆಗೆ ರೇಷ್ಮೆ ಕೃಷಿಯಲ್ಲಿ ಹೊಸ ತಂತ್ರಜ್ಞಾನಗಳ ಕುರಿತು ರೇಷ್ಮೆ ತಜ್ಞರಾದ ಡಾಕ್ಟರ್ ಜೆ ಅಶೋಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳೋಣ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಭತ್ತ ಹಳೆ ಸೋನಾ ಮಸೂರಿ ಕ್ವಿಂಟಾಲ್ ಕನಿಷ್ಠ ಹಾಗೂ ಗರಿಷ್ಠ 2,200 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ರಾಯಚೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಹತ್ತಿ ಹೈಬ್ರಿಡ್ 44 ಕ್ವಿಂಟಾಲ್ ಕನಿಷ್ಠ 8,000 ಗರಿಷ್ಠ 10,000 ರೂಪಾಯಿಗಳು. ಹೆಸರುಕಾಳು 4,800 ರಿಂದ 6,276 ರೂಪಾಯಿಗಳು. ನೆಲಗಡಲೆ ಶೇಂಗಾ ಗುಂಗುರಿ 3,255 ರಿಂದ 5,518 ರೂಪಾಯಿಗಳು. ಈರುಳ್ಳಿ 350 ರಿಂದ 1,410 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 2,020 ರಿಂದ 2,359 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ 3,700 ರಿಂದ 5,869 ರೂಪಾಯಿಗಳು. ತೊಗರಿ ಕೆಂಪು 5,757 ರಿಂದ 6,769 ರೂಪಾಯಿಗಳು. ತೊಗರಿ ಇದುವರೆಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಲಿಂಗಸುಗುರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಭತ್ತ ಸೋನಾ ಕ್ವಿಂಟಾಲ್ ಕನಿಷ್ಠ ಹಾಗೂ ಗರಿಷ್ಠ 2,745 ರೂಪಾಯಿಗಳು. ಸೂರ್ಯಕಾಂತಿ ಸೂರ್ಯಪಾನ 5,465 ರಿಂದ 5,940 ರೂಪಾಯಿಗಳು. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆ ಈ ರೀತಿಯಾಗಿದೆ. ಭತ್ತ ಕಾವೇರಿ ಸೋನಾ ಕ್ವಿಂಟಾಲ್ ಕನಿಷ್ಠ 1,900 ರಿಂದ ಗರಿಷ್ಠ 2,200 ರೂಪಾಯಿಗಳು. ಭತ್ತ ಹಳೆ ಸೋನಾ ಮಸೂರಿ ಕ್ವಿಂಟಾಲ್ 2,400 ರಿಂದ 2,740 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಮಾನ್ವಿ ರಾಯಚೂರು ಲಿಂಗಸುಗುರು ಹಾಗೂ ಸಿಂಧನೂರು ಇವರು ಕಳಿಸಿರುವ ಪೇಟೆ ಧಾರಣೆಯನ್ನು ಕೇಳಿದ್ರಿ. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ವರದಿಯನ್ನ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ನಾಳೆ ಅಂದರೆ ದಿನಾಂಕ 29 2022 ಹವಾಮಾನ ವರದಿ ಈ ರೀತಿಯಾಗಿದೆ. ರಾಯಚೂರು ತಾಲೂಕಿನಲ್ಲಿ ಮುಂದಿನ 5 ದಿನಗಳಲ್ಲಿ ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರುವ ಸಂಭವವಿದ್ದು ಯಾವುದೇ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 23 ಡಿಗ್ರಿ ಸೆಲ್ಸಿಯಸ್. ಗರಿಷ್ಠ ಆರ್ದ್ರತೆಯ ಪ್ರಮಾಣ 75% ಇರಲಿದೆ. ಕನಿಷ್ಠ ಆರ್ದ್ರತೆಯ ಪ್ರಮಾಣ 47% ಇರಲಿದೆ. ಇನ್ನು ಗಾಳಿಯ ವೇಗ ಪ್ರತಿ ಗಂಟೆಗೆ 20 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ರೈತ ಬಂಧವರೇ, ಇದುವರೆಗೆ ಹವಾಮಾನ ವರದಿಯನ್ನು ಕೇಳಿದಿರಿ. ಈಗ ಕೇಳೋಣ, ಕುರಿ ಸಾಕಾಣಿಕೆ ಮಾಡುವಂತ ರೈತ ಬಾಂಧವರಿಗೆ ಕೆಲವೊಂದು ಸಲಹೆಗಳು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳನ್ನು ಮೇಯಿಸಬಾರದು. ಇದರಿಂದ ಕರುಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆಗಳಿರುತ್ತವೆ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿ ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇನ್ನು ಜಾನುವಾರುಗಳಿಗೆ ಕೃಷಿ ಸಲಹೆಗಳು ಈ ರೀತಿಯಾಗಿವೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ, ಹಸಿರು ಮೇವು ಸಿಗದೇ ಇದ್ದಾಗ ಅದನ್ನು ಮೇಯಿಸಿ ಅಂದರೆ ಬೇಸಿಗೆಯಲ್ಲೂ ಕೂಡ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ಲಾಭ ಹೆಚ್ಚಿಸಬಹುದು. ಕೃಷಿ ಆಧಾರಿತ ಸಲಹೆಗಳನ್ನು ರೈತರಿಗಾಗಿ ಕೇಳಿದಿರಿ. ರೇಷ್ಮೆ ಇಲಾಖೆಯಿಂದ ರೇಷ್ಮೆ ಬೆಳೆಗಾರರು ಮತ್ತು ರೇಷ್ಮೆ ನೂಲು ಬಿಚ್ಚಾಣಿಕೆದಾರರಿಗೆ 10 ಹಲವು ಸೌಲಭ್ಯಗಳು. ಹಿಪ್ಪುನೇರಳೆ ನರ್ಸರಿ, ಹೊಸತಳಿ ಬೇಸಾಯ, ಚಾಕಿ ತೋಟ ನಿರ್ವಹಣೆ, ಹನಿ ನೀರಾವರಿ, ಹಿಪ್ಪುನೇರಳೆ ತೋಟ ನಿರ್ವಹಣಾ ಸಲಕರಣೆಗಳಿಗೆ ಸಹಾಯಧನ. ಪ್ರತ್ಯೇಕ ರೇಷ್ಮೆ ಹುಳು ಸಾಕಣೆ ಮನೆ ನಿರ್ಮಾಣ, ಚಾಕಿ ಸಾಕಣೆ ಸಲಕರಣೆ, ಹಣ್ಣು ಹುಳು ಮನೆ ನಿರ್ಮಾಣಕ್ಕೆ ಸಹಾಯಧನ. ಸ್ವಯಂ ಚಾಲಿತ ಮತ್ತು ಮಲ್ಟಿ ಎಂಡ್ ರೀಲಿಂಗ್ ಘಟಕ ಸ್ಥಾಪನೆ, ರೀಲಿಂಗ್ ಶೆಡ್ ನಿರ್ಮಾಣ, ಸೋಲಾರ್ ವಾಟರ್ ಹೀಟರ್, ಜನರೇಟರ್ ಅಳವಡಿಕೆಗೆ ಸಹಾಯಧನ. ಹೆಚ್ಚಿನ ಮಾಹಿತಿಗೆ ಸಮೀಪದ ರೇಷ್ಮೆ ಇಲಾಖೆ ಕಚೇರಿಯನ್ನು ಸಂಪರ್ಕಿಸಿ. ಇದು ಕರ್ನಾಟಕ ಸರ್ಕಾರದ ರೇಷ್ಮೆ ಇಲಾಖೆ ಪ್ರಕಟಣೆ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ, ಫಸಲ್ ಬೀಮಾ ಪಾಲಿಸಿಯಿಂದ ಎಲ್ಲೆಲ್ಲೂ ಆನಂದ. ಮನೆ ಮನೆಯಲ್ಲಿ ಎಲ್ಲರಿಗೂ ಸುರಕ್ಷೆಯ ಉಡುಗೊರೆ, ಹೆಮ್ಮೆಯಿಂದ ರೈತರಂತಾರೆ. ನಮ್ಮ ಪಾಲಿಸಿ ನಮ್ಮ ಕೈಯಲ್ಲಿ. ಸ್ವಾತಂತ್ರ್ಯದ ಅಮೃತ ಮಹೋತ್ಸವದಂದು ದೇಶದ ರೈತರಿಗೆ ನೀಡುತ್ತಿದ್ದೇವೆ ಭದ್ರತೆಯ ಉಡುಗೊರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಪಾಲಿಸಿ ಈಗ ನಿಮ್ಮ ಕೈಯಲ್ಲಿ. ವಿಮೆ ಮಾಡಿಸಿದ ರೈತರ ಮನೆ ಬಾಗಿಲಿಗೆ ಪಾಲಿಸಿಯನ್ನು ತಲುಪಿಸಲು ಫಸಲ್ ಬಿಮಾ ಪಾಲಿಸಿ ವಿತರಣಾ ಅಭಿಯಾನವನ್ನು ಆರಂಭಿಸಿದ್ದೇವೆ. ದೇಶ ಭರ್ ಕೆ ಕಿಸಾನೋ ನೇ ಕರೀಬ್ 21,000 ಕರೋಡ್ ರೂಪಾಯಿ ಹೀ ಪ್ರೀಮಿಯಂ ಕೆ ತೌರ್ ಪರ್ ದಿಯೆ, ಲೇಕಿನ್ ಉನ್ಹೇ ಮುವಾಜೆ ಕೆ ತೌರ್ ಪರ್ 1,00,000 ಕರೋಡ್ ರೂಪಾಯಿ ಸೇ ಜಾದಾ ಮಿಲೆ. ಪ್ರತಿಕೂಲ ಹವಾಮಾನಗಳಿಂದಾದ ನಷ್ಟದ ಸಮಯದಲ್ಲಿ PMSBY ಯೋಜನೆಯು ರೈತರಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಈಗ ಕೇಳೋಣ, ಬೆಳೆಗಳ ಉತ್ಪಾದನೆಯಲ್ಲಿ ನೋವಾಲ್ಗೆ ದ್ರಾವಣದ ಬಳಕೆ ಹಾಗೂ ಲಭ್ಯತೆ ಕುರಿತು ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಕಾರ್ಯಕ್ರಮದ ಪ್ರಾಯೋಜಕರು ನ್ಯೂಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನೋವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನೋವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕೆಳಗರೆ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಕಲ್ಯಾಡಿ ಗ್ರಾಮದ ಶಿವಕುಮಾರ್ ಅವರು ನೋವಾಲ್ಗಿಯನ್ನ 4-6 ಬೆಳೆಗಳಿಗೆ ಸಿಂಪರಣೆ ಮಾಡಿಕೊಂಡು ಪರಿಣಾಮವನ್ನ ಕಂಡಿದ್ದಾರೆ. ಅವರ ಅನುಭವ ಇಲ್ಲಿದೆ. 4 ವರ್ಷದಿಂದ ನೋವಾಲ್ಗಿ ದ್ರಾವಣನ ಬಳಸ್ತಾ ಇದ್ದೇನೆ. ಮ್ಯಾನೇಜರ್ ಆಗಿರುವಂತ ಮಧುಸೂದನ್ ಅವರು ಬಂದು ಅದರ ಬಗ್ಗೆ ಪರಿಚಯಿಸಿದ್ರು. ಸುಮಾರು ವರ್ಷಗಳಿಂದ ಜೈವಿಕ ಕೃಷಿ ಅಥವಾ ಸಾವಯವ ಕೃಷಿ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಕೆಲವು ಬೆಳೆಗಳಿಗೆ ಅದರ ಅವಶ್ಯಕತೆ ಇದೆ ಅಂತ ಅನಿಸ್ತು. ರಾಗಿ ಬೆಳೆ, ಮೆಣಸು, ಇತ್ತೀಚೆಗೆ ಹತ್ತಿ ಬೆಳೆ ಸ್ಪ್ರೇ ಕೊಡ್ತಾ ಇದೀವಿ ಸರ್. ರಾಗಿಗೆ ಮೊದಲನೇ ಸಲ ಬಳಸಿದ್ದು ಸಣ್ಣ ಪೈರು 1 ತಿಂಗಳ ನಂತರ ಬಳಕೆ ಮಾಡಿದ್ರೆ ಅದು ಚೆನ್ನಾಗಿ ಪರಿಣಾಮ ಕೊಡುತ್ತೆ ಸರ್. ಅದು 1-20 ದಿನ ಬಿಟ್ಟು 15 ದಿನ ಬಿಟ್ಟು ಗ್ಯಾಪ್ ಕೊಟ್ಬಿಟ್ಟು ಒಂದೊಂದು ಸ್ಪ್ರೇ ಕೊಟ್ಟರು ಸರ್. ರಾಗಿ ಬೆಳೆ ತುಂಬಾ ಚೆನ್ನಾಗಿ ಬಂತು ಸರ್. ಮಳೆ ಯಥೇಚ್ಛವಾಗಿದ್ದು ಮೋಡ ಕವಿದ ವಾತಾವರಣ ಇದ್ದಾಗ ರಾಗಿ ಬೆಳೆ ಕುಂಠಿತವಾಗುತ್ತದೆ ಬೆಳವಣಿಗೆ. ಆವಾಗ ಅನಿವಾರ್ಯವಾಗಿ ರಾಸಾಯನಿಕ ಬಳಸ್ಬೇಕು ಅನ್ನೋ ತರ ಹೇಳರು. ಅದು ನನಗೂ ಅನಿವಾರ್ಯವೇನ ಅಂತ ಅನಿಸ್ತದ್ದು. ಆದ್ರೂ ಬಳಸಿರ್ಲಿಲ್ಲ ಸರ್ ನಾವು. ರಾಗಿ ಬೆಳೆ 3 ಸ್ಪ್ರೇ ಕೊಟ್ವಿ ಸರ್. ತುಂಬಾ ಚೆನ್ನಾಗಿ ಬಂತು ಸರ್. 4.75-5 ಅಡಿ ಎತ್ತರ ಬೆಳೀತು ಸರ್. ತುಂಬಾ ಮಳೆ ಆಗ್ಬಿಟ್ಟು ಅವಾಗ ಇನ್ನೇನ್ ಕಾಳು ಕಟ್ಟ ಸಮಯದಲ್ಲಿ ರಾಗಿ ಬಿದ್ದೋಗ್ಬಿಡ್ತೀವಿ ಸರ್. ಬಿದ್ದೋದ್ರು ನಮಗೆ ಹುಲ್ಲಿನ ಇಳುವರಿ ತುಂಬಾ ಚೆನ್ನಾಗಿ ಬಂತು. ಅಂದ್ರೆ ರಾಸಾಯನಿಕ ಬಳಸಿದಾಗ್ಲೂ ಬರದೇ ಇರೋಂತ ಹುಲ್ಲಿನ ಇಳುವರಿ ತುಂಬಾ ಚೆನ್ನಾಗಿ ಬಂತು. ರಾಗಿ ಕಾಳು ತಕ್ಕಷ್ಟು ಮಟ್ಟಿ ಸಿಕ್ತು ಸರ್. ರಾಗಿ ಕಾಳು ತುಂಬಾ ಗಾತ್ರದಲ್ಲಿ ತುಂಬಾ ಚೆನ್ನಾಗಿ ಬಂತು ಸರ್. ಕಾಳು ಮೆಣಸಿನಲ್ಲಿ 2 ವರ್ಷಕ್ಕೊಂದ್ಸಲ ಇಳುವರಿ ಹೆಚ್ಚಿಗೆ ಬರುತ್ತೆ. ಹೆಚ್ಚು ಇಳುವರಿ ಹೊತ್ತಾಗ ಯಾವುದೇ ಬಳ್ಳಿ ಸ್ವರಗ್ ಬಿಡುತ್ತೆ. ಆವಾಗ ಇದನ್ ಬಳಕೆ ಮಾಡ್ಕೊಂತಾ ಬಂದು ಸರ್ ನೋಡೋಣ ಅಂತ ಸ್ಪ್ರೇ ಮಾಡ್ಬಿಟ್ಟು ಸರ್. ತುಂಬಾ ಚೆನ್ನಾಗಿ ಪರಿಣಾಮ ಕಾಣಿಸ್ತು ನಮ್ಗೆ. ಕಾಳಿನ ಗಾತ್ರ ಆಗ್ಲಿ ಅಥವಾ ಕಾಳು ಕಟ್ಟುವಿಕೆ ಆಗ್ಲಿ ಚೆನ್ನಾಗಿ ಕಾಣಿಸ್ತು ಸರ್. ಎಲೆ ಆಕಾರ ಇದೆಲ್ಲ ತುಂಬಾ ಚೆನ್ನಾಗಿ ಪರಿಣಾಮ ಅಂತ ಅನಿಸ್ತು ಸರ್ ನಮ್ಗೆ. ಹೋದ ವರ್ಷ ಹತ್ತಿ ಬೆಳೆದಿದ್ವಿ ಸರ್. ಹತ್ತಿಗೆ 2 ಸ್ಪ್ರೇ ಕೊಟ್ಟಿದ್ವಿ ಸರ್. ಕಾಯಿ ಗಾತ್ರ ಹತ್ತಿ ಹೊಳಪು ಇದೆಲ್ಲ ತುಂಬಾ ಚೆನ್ನಾಗಿ ಬಂತು ಸರ್. ಹೋದ ವರ್ಷ ಮಳೆನೇ ತುಂಬಾ ಕಡಿಮೆ. ಬಯಲುಸೀಮೆ ನಮ್ದು 6 ಇಂಚ್ ಮಳೆ ಬಂದಿತ್ತು ಹತ್ತಿ ಬೆಳೆಗೆ. 6 ಇಂಚ್ ಮಳೆನಲ್ಲೇ ನಮಗೆ ತುಂಬಾ ಚೆನ್ನಾಗಿ ಹತ್ತಿ ಬೆಳೆ ಬಂತು ಸರ್. ಒಂದು 30 ಗುಂಟೆಗೆ ಹತ್ತಿ ಹಾಕಿದ್ದು ಸರ್. ಒಂದು 7 ಕ್ವಿಂಟಲ್ ಹತ್ತಿ ಆಯ್ತು ಸರ್. ಹೊಳಪು ತುಂಬಾ ಚೆನ್ನಾಗಿತ್ತು ಸರ್. ಬೇರೆಯವ್ರ ಹತ್ತಿಗೂ ನಮ್ಮ ಹತ್ತಿಗೂ ತುಂಬಾ ಡಿಫರೆನ್ಸ್ ಇತ್ತು ಸರ್. ಖರ್ಚೇನ್ ತುಂಬಾ ಇಲ್ಲ ಸರ್. ಈ ಎಲ್ಲಾ ಬೆಳೆಗೂ ಸೇರಿ ಒಂದು ಬಾಟ್ಲನ್ನ ಬಳಸಿದ್ವಿ ಸರ್, 1/2 ಲೀಟರ್. ಅದೇ ನಾವು ರಾಸಾಯನಿಕ ತರಕ್ ಹೋಗಿದ್ರೆ 1.5 ಸಾವಿರ ಹತ್ತಿಗೆ ಖರ್ಚಾಗ್ತಾ ಇತ್ತು. ಮನುಷ್ಯನ ಆರೋಗ್ಯದ ಮೇಲೆ ಏನು ಅಡ್ಡ ಪರಿಣಾಮ ಇಲ್ಲ. ನೈಜ. ರಾಗಿಗೂ ನೋವಾಲ್ಗೆನ್ನ ಉಪಯೋಗಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಎಷ್ಟೋ ಜನಗಳಿಗೆ ಆಲೋಚನೆ ಬರ್ಲಿಕ್ಕಿಲ್ಲ. ಬರೀ ದುಡ್ಡಿನ ಬೆಳೆಗಳಿಗೆ ನಾವು ಅದನ್ನ ಹಾಕ್ಬೇಕು, ಇದನ್ನ ಹಾಕ್ಬೇಕು, ಇದನ್ನ ಸಿಂಪಡಣೆ ಮಾಡ್ಬೇಕು ಅನ್ನೋ ಆಲೋಚನೆಯಲ್ಲೇ ಸಾಕ್ತಾರೆ. ಧನ್ಯವಾದ ಶಿವಕುಮಾರ. ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು. ಕೇಳಿದ್ರೆ ಇದುವರೆಗೆ ಅರಸೀಕೆರೆ ತಾಲೂಕು ಕಲ್ಯಾಡಿ ಗ್ರಾಮದ ಶಿವಕುಮಾರ್ ಅವರ ನೋವಾಲ್ಗೆ ಬಳಕೆಯಲ್ಲಿನ ಅನುಭವಗಳನ್ನ ಆಲಿಸ್ಕೊಂಡ್ರಿ. ಅವರ ಸಂಖ್ಯೆ ಹೀಗಿದೆ: 97-31-27-60-22. 97-31-27-60-22. ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ರಾವಣದ ವಿಷಯವನ್ನ. ಕೇಳಿದಿರಿ ಕೇಳಿದಿರಿ ನೋವಾಲ್ಗಿಯ ರಾವಣದ ವಿಷಯವನ್ನ. ಮಾಡಿರಿ ನೋವಾಲ್ಗಿ ಸಿಂಪಡಣೆಯ ಅಭಿವೃದ್ಧಿಯನ್ನ. ಮಾಹಿತಿಗೆ ಸಂಪರ್ಕಿಸಿ ಈ ಸಂಖ್ಯೆಯನ್ನ. ಮಾಹಿತಿಗೆ ಸಂಪರ್ಕಿಸಿ ಈ ಸಂಖ್ಯೆಯನ್ನ. 88-84-26-76-51. ಮತ್ತೊಮ್ಮೆ 88-84-26-76-51. ನೋವಾಗಿ ಇದೆ ನಿಮ್ಮೊಂದಿಗೆ. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಇದುವರೆಗೆ ನೋವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿ ಬಂತು. ಪ್ರಾಯೋಜಕರು ನೋವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ರೈತ ಬಾಂಧವರೇ ಗಮನಿಸಿ, ರಾಸಾಯನಿಕ ಕೀಟನಾಶಕಗಳ ಬದಲಾಗಿ ಮೆಣಸಿನಕಾಯಿ, ಹತ್ತಿ, ಕಬ್ಬು ಮತ್ತು ವಿವಿಧ ಬೆಳೆಗಳಲ್ಲಿ ಬರುವ ರಸಹೀರುವ ಕೀಟಗಳಾದ ಸಸ್ಯಹೇನು, ಹಸಿರು ಜಿಗಿಹುಳು, ಬಿಳಿ ನೊಣ, ಥ್ರಿಪ್ಸ್ ನುಸಿ, ಮೈಟ್ ನುಸಿ, ಮೆಣಸಿನಕಾಯಿ ಮುಟುರು ರೋಗ ಮತ್ತು ಅನೇಕ ರಸಹೀರುವ ಕೀಟಗಳನ್ನು ನಿರ್ವಹಣೆ ಮಾಡಲು ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಜೈವಿಕ ಶಿಲೀಂಧ್ರ ಕೀಟನಾಶಕವನ್ನು ಪ್ರತಿ ಲೀಟರ್ ನೀರಿಗೆ 5-10 ಗ್ರಾಂನಷ್ಟು ಹಾಕಿ ದ್ರಾವಣಕ್ಕೆ ಶೇಕಡ 0.1 ಟ್ವೀನ್ 80 ಅಥವಾ ಟೀ ಪಾಲನ್ನು ಬೆರೆಸಿ ಸಿಂಪರಣೆ ಮಾಡುವುದರಿಂದ ಅತ್ಯಂತ ಪರಿಣಾಮಕಾರಿ ಹತೋಟಿಯನ್ನು ಕಾಣಬಹುದು. ಹೆಚ್ಚಿನ ಮಾಹಿತಿಗಾಗಿ ಜೈವಿಕ ನಿಯಂತ್ರಣ ವಿಭಾಗ ಮುಖ್ಯ ಕೃಷಿ ಸಂಶೋಧನಾ ಕೇಂದ್ರ ರಾಯಚೂರು ಇಲ್ಲಿಗೆ ಸಂಪರ್ಕಿಸಿ. ಇದು ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಜೈವಿಕ ನಿಯಂತ್ರಣ ವಿಭಾಗದ ಪ್ರಕಟಣೆ. ರೈತ ಬಾಂಧವರೇ, ಬೆಳೆ ಉತ್ಪಾದನೆಯಲ್ಲಿ ನ್ಯಾನೋ ತಂತ್ರಜ್ಞಾನದ ನೂಆಲ್ಗಿ ದ್ರಾವಣದ ಬಳಕೆ, ಲಭ್ಯತೆ ಮತ್ತು ಪ್ರಯೋಜನ ಕುರಿತ ಪ್ರಾಯೋಜಿತ ಕಾರ್ಯಕ್ರಮಗಳು ರಾಯಚೂರು ಆಕಾಶವಾಣಿಯಿಂದ ಪ್ರತಿ ಸೋಮವಾರ ಸಂಜೆ 7:25 ಬಿತ್ತರವಾಗಲಿವೆ. ಪರಿಸರ ಪ್ರಿಯ ಕೃಷಿಗೆ ಮಾರ್ಗದರ್ಶಿ ವಿಚಾರಗಳನ್ನು ತಿಳಿಸುವ ಈ ಕಾರ್ಯಕ್ರಮಗಳ ಪ್ರಾಯೋಜಕರು ನೂಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು.